ಪ್ರತಿ ಮನದಲ್ಲೂ ಧನರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ. ಷರತ್ತುಗಳು ಅನ್ವಯ. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು ಎರಡ್ ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೆ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ ಎರಡ್ ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕ್ಸಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತ್ಯಾ? ಶಬಾಷ್, ಇದಪ್ಪ ಜಾಣತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನು ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಬದುಕು ಹಸನಾದ ಬದುಕು. ಕೃಷಿಯನ್ನು ನಂಬಿದವರಿಗೆ ಯಾರಿಗೂ ಮೋಸ ಇಲ್ಲ ಅನ್ನೋ ಹಳೆ ನಾಣ್ಣುಡಿ ಇವತ್ತಿನವರೆಗೂ ಅದು ಜೀವಂತವಾಗಿದೆ. ಆ ಜೀವಂತ ಬದುಕನ್ನೇ ನಮ್ಮ ನಿಜವಾದ ಜೀವನದ ಬದುಕು ಅಂತ ಸಾಗಿಸ್ಕೊಂಡು ಬಂದವರು ವಿಜಯಪುರದ ಶಂಕರಪ್ಪ ಮಹದೇವಪ್ಪ ಶಾಪೇಟೆ ಅವರು. ಇವತ್ತು ನಮ್ಮ ಈ ಕಾರ್ಯಕ್ರಮದೊಳಗೆ ಕೃಷಿ ಜೀವನ, ಕೃಷಿ ಬದುಕು, ಹಸನಾದ ಬದುಕು ಹೆಂಗೆ, ಅದು ಹೆಂಗೆ ಆಗ್ಲಿಕ್ಕತ್ತದ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಮಾಡಿಕೊಳ್ಳೋ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಣ್ಣ, ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಬದುಕು, ಹಸನಾದ ಬದುಕು, ಹಸನಾದ ಜೀವನ ಅಂತ ಹೇಳ್ತೀವಿ ಶಂಕರಣ್ಣ. ನೀವು ಸಾಕಷ್ಟು ವರ್ಷಗಳವರೆಗೂ ಕೃಷಿಯನ್ನ ಮಾಡ್ಕೊಂಡು ಬಂದವರು. ಇವತ್ತಿನ ದಿನಗಳನ್ನ ನೋಡಿದ್ವಿ ಅಂದ್ರೆ ಕೃಷಿ ಜೀವನ, ನಾವ್ ಯಾಕರೆ ಕೃಷಿ ಮಾಡ್ಲಿಕ್ಕತ್ತೀವಿ ಅನ್ನೋ ಮನೋಭಾವನೆ ಕೆಲವರಿಗೆ. ಹೌದಾ? ಹೌದ್ರಿ ಸರ್. ಯಾಕರೆ ಸರ್, ಅದರಿಂದ ಖುಷಿ, ಇದರಿಂದ ಬಹಳ ಸ್ವಚ್ಛ ಆದ ಜೀವನ ಆದ್ರಿ ಸರ್. ಅದರಿಂದ ಎಷ್ಟೇ ರೈತ ದುಡದಪ್ಪ ಅಂದ್ರೆ ಫಲ ಸಿಗ್ತದೆ ಸರ್. ಕೆಲವು ಮಂದಿ ಏನ್ ಮಾಡತ್ತಾರೆ ಸರ್, ಈಗ ಏನ್ ಮಾಡೋನು, ಹ್ಯಾಂಗ್ ಮಾಡೋನು, ಬರೇ ಸುಳ್ಳು ಹೇಳೋದು, ಹಿಂಗ್ ಮಾಡಿ ಇದು ಮಾಡತ್ತಾರೆ ಸರ್. ಎಲ್ಲಿ ತಪ್ಪಲಿಕತ್ತೀವಿ ಅಂತ ಅನಿಸ್ತದ ಶಂಕರಣ್ಣ, ನಿಮ್ಮ ಅನುಭವದೊಳಗೆ? ಎಲ್ಲಿ ಅನ್ನಕ್ಕೇನಾರು ಸರ್, ಅಂದ್ರ ಮಾಡವನ್ದ್ರೊಳಗ ತಪ್ಪನ, ಅಥವಾ ಅವನಿಗೆ ಒದಗಿಸೋ ಸೌಲಭ್ಯಗಳು ತಪ್ಪದನ, ಅಥವಾ ಸೃಷ್ಟಿನೂ ತಪ್ಪು ಇರಬಹುದು ಕೆಲವು ಸಂದರ್ಭದೊಳಗೆ? ಇಲ್ರಿ ಸರ್, ಸೃಷ್ಟಿ ಬರೋಬ್ಬರಿ ಎಲ್ಲ ರೈತ ಏನು ಮಾಡೋದ್ರೊಳಗೆ ಸ್ವಲ್ಪ ತಪ್ಪಲಾಗ್ತಾರೆ ಸರ್. ಹೆಂಗಂತೀರಿ? ಈಗ ಆ ಒಲೆ ಇದರಲ್ಲೇ ಅವ ಎಲ್ಲ ಥರ ಅನುಕೂಲದಿಂದ, ಎಲ್ಲ ಥರ ಖುಷಿ ಚಟುವಟಿಕೆದಿಂದ ತಿರ್ಗಿ ನೋಡ್ದಪ್ಪ ಅಂದ್ರೆ ಅದು ಬರೋಬ್ಬರಿ ಇದ್ರಿ ಸರ್. ಅವ ಎಲ್ಲ ಮತ್ತೆ ಮೊದಲಿನ ಗತಿ ನೋಡಿದ್ರೆ ಅದು ಅದ್ರಾಗ ಇದು ಇಲ್ಲ ಸರ್. ಏನು ಸರ್, ಖುಷಿ ಇದ್ರೊಳಗೆ ಅದು ಇಳುವರಿದಿಂದ ಮತ್ತು ಲಾಭ ಖುಷಿ ಒಳಗೆ ಲಾಭ ಚಲೋ ಅದ್ರಿ ಸರ್. ಈಗ ಅಥವಾ ಲಾಭ ಹೆಚ್ಚು ಇಲ್ಲಂತೇಳಿ ಅದಕ್ಕೆ ಯಾಕೆ ಹೋಗ್ಬೇಕಂತ ಅಂತೀರೇನು? ಇಲ್ರಿ ಸರ್, ಕೆಲವು ಮಂದಿ ರೈತಿ ಕೆಲವು ಮಂದಿ ಅದರೊಳಗೆ ಏನು ಖುಷಿಯೊಳಗೆ ಲಾಭ ತಗೊಂಡವರಿಗೆ ಅವರಿಗೆ ಅದು ಐತೆ ಐತ್ರಿ. ಖುಷಿಯೊಳಗೆ ಈ ಕಡೆ ಮೊದಲು ಇದ್ದಿಲ್ಲ ಸರ್. ಈ ಕಡೆ ಇದು ಏನು, ಇದು ಸರ್ಕಾರಿ ಗೊಬ್ಬರ ಬಂದದಲ್ಲ ಸರ್. ಗೊಬ್ಬರ ಬಂದ ಒಂದು 20-25 ವರ್ಷದಿಂದ ಲಾಭ ಚಲೋ ಅದ್ರಿ ಸರ್. ಅದಕ್ಕೆ ಲಾಭ ಇಲ್ಲನಂಗಲ್ಲ, ಎಲ್ಲ ಥರ ಅನುಕೂಲ ಆಗೈತಿ ರೈತಗೆ. ಮತ್ತೆ ಬೆಳೆಯೋದು ರೇಟನು ವಾಡಾಗಿದ್ರಿ, ಯಾವ ಕಾಳಿನ ರೇಟ್ ಎಲ್ಲ ವಾಡಾಗಿದ್ರಿ. ಆದ್ರೂ ಕೃಷಿ ಮಾಡೋ ಮನೋಭಾವನೆ ಸಾಮಾನ್ಯರೊಳಗ, ವಿಶೇಷವಾಗಿ ಕೆಲವು ರೈತರೊಳಗ ಅದು ಕಡಿಮೆ ಆಗ್ಲಿಕ್ಕತ್ತದ ಅಂತಾರ ಕೆಲವು. ಈಗ ಏಕದಮ್ ಸಣ್ಣ ರೈತರೊಳಗ ಅದು ಕೃಷಿ ಮಾಡೋದು ಅವರಿಗೆ ನೀವು ಅಲ್ರಿ. ಕೆಲವು ದೊಡ್ಡ ರೈತರು ಏನ್ ಮಾಡ್ತಾರೆ, ಏನ್ ಮಾಡೋದು ಹೋಗ್ಲಿ ಬಿಡು ಅಂತಾರೆ. ಮಧ್ಯಮ ರೈತರಿಗೆ ಕೃಷಿ ಬಹಳ ಹೊಂದಾಣಿಕೆ ಆಗ್ಯದ್ರಿ ಸರ್. ಹೊಂದಾಣಿಕೆ ಆಗ್ಯದ ಆಗ್ಯದ್ರಿ ಮಧ್ಯಮ ರೈತರಿಗೆ. ಉದಾಹರಣೆ ನೀವೇ ಇದ್ದೀರಿ? ನಾವೇ ಅದೇವಲ್ಲ ಸರ್, ನಾವೇ ಅದೇವ್ರಿ. ಕೇಳಿ ಹೇಳ್ರಿ, ಏನೇನ್ ಮಾಡಿದ್ರಿ, ಹೆಂಗ? ನಾನೊಬ್ಬ ಮಧ್ಯಮ ವರ್ಗದ ರೈತಾಗಿ ಹೆಂಗ ಇದ್ದು ಹೆಂಗ ನಾ ಮ್ಯಾಲ್ ಬಂದೆ ಅಂತ. ಈಗ ನೋಡ್ರಿ ಸರ್, ನಾವು ಮಧ್ಯಮ ರೈತರಂದ್ರು ನಾವು ಕನಿಷ್ಠ ಅಂದ್ರು 25-30 ವರ್ಷ ಆಯ್ತು ಸರ್. ನಮ್ದ್ರಿ ಮಿಲಟ್ಟಿ ಜಮೀನ್ ರೀ, ಅಂದ್ರೆ ಮಿಲಟ್ಟಿ ಅಂದ್ರೆ ಒಣ ದೇಸಾಯಿ. ಒಣ ದೇಸಾಯಿ ಒಳಗ ಯಾವುದಕ್ಕೂ ಮಳೆಯನ್ನ ನಂಬಿ, ನಾವು ಮಳೆಯನ್ನ ನಂಬಿ ಮತ್ತ ದೇವ್ರ ನಂಬಿ ಭೂಮಿ ನಂಬಿನೇ ನಾವು ಹೌದು ನಾವು ಮಾಡ್ತೀವ್ರಿ ಸರ್. ಹೌದು ಹೌದು. ಮತ್ತ ಈಗ ಮತ್ತವ್ರ ಮ್ಯಾಗ ಅವ್ರು ಕೊಡ್ತಾರ, ಇವ್ರು ಬಿಡ್ತಾರ, ಅವ್ರು ಮದ್ದತ್ ಹಾಕಾರ ಅನ್ನೋದು ನಮ್ಮ ಅಂತೇಳಿ ಭವನ ಇಲ್ರಿ ಸರ್. ಈಗ ಆ ನಂತರ ನಾವು ಏನ್ ಮಾಡ್ಲತ್ತೀವ್ರಿ ಸರ್, ನಮ್ದು ಇರುವುದು ಒಟ್ಟು 12 ಎಕರೆ ಜಮೀನು. ನಾವು ಕನಿಷ್ಠ ಅಂದ್ರೆ 100 ಎಕರೆ ಜಮೀನು ನಾವು ಹೊರಗೆ ಮಾಡ್ತೀವ್ರಿ ಸರ್. ಕೋರ್ ಅಂತ ಮಾಡ್ತೀವ್ರಿ 100 ಎಕರೆ ಜಮೀನು ಮಾಡ್ತೀವ್ರಿ ಸರ್. ಅದ್ರ ಒಳಗ ಆ ಜಮೀನ್ ಒಳಗ ಏನೇನ್ ಬರ್ತದ, ಒಣ ಮಳಿ ಒಳಗೆ ಏನೇನ್ ಬರ್ತದ ಎಲ್ಲಾನು ಬೆಳಿತೀವ್ರಿ ಸರ್. ಆ ಕೋರನ್ನು ಸಹ ಅವು ಮಳೆ ಆಧಾರಿತ, ಆ ಮಳಿ ಮ್ಯಾಗ ನಮ್ಮಿಣಿಕೆ ಮಾಡಿ ನಾವು ಕೋರ್ ಕೊಡ್ತೀವ್ರಿ ಸರ್. ಕೋರ್ ಕೊಟ್ಟಿಂದ ಅಲ್ಲಿಂದ ನಾವು ಈ ಬ್ಯಾಸಿಗಿದಿಂದ ಏನು ಮಾಡಬೇಕು ಅನ್ನೋದು ವ್ಯವಸಾಯ ಎಲ್ಲ ಚಾಲು ಮಾಡ್ತೀವಿ ರೀ. ಶಂಕರಣ್ಣ, ನೀವು ತಗೊಂಡಿರಿ ಈಗ 113 ಎಕರೆವರೆಗೂ ಕೋರ್ ಮಾಡ್ತೀನಿ ಅಂತ ಹೇಳ್ತೀರಿ. ಹೌದು ಸರ್. ಅದು ಕೋರ್ದೊಳಗೆ 2-3 ಭಾಗಗಳನ್ನ ಕಾಣ್ಕೊಳ್ತೀವಿ. ಬೆಳಿ ಬಂದ ಮೇಲೆ ಅರ್ಧ ತಗೊಳ್ಳೋದು ಮಾಡ್ತಿರೋ ಅಥವಾ ಬೆಳೆಯನ್ನ ನೋಡಿ ನನಗೆ ಇಷ್ಟು ಕೊಟ್ಟು ಬಿಡು ಅಂತ ಹೇಳೋ ಹಂಗೆ ಇರ್ತದ? ಈಗ ನೋಡಿ ಸರ್, ಅವರು ಮೊದಲ ಮಾಲೀಕರು ಕೋರ್ ಅಡ್ವಾನ್ಸ್ ತಗೊಂಡ್ಬಿಡ್ತಾರೆ ಸರ್. ಎಷ್ಟೇ ಬೆಳಿ ಬರ್ಲಿ ಬಿಡಿ, ಬೆಳಿ ಬರ್ಲಿ ಬಿಡ್ರಿ, ನಾವೇನು ಭೂಮಿ ನಂಬಿ ಮತ್ತ ಮಳಿ ನಂಬಿ ನಾವು ಅದನ್ನ ವ್ಯವಸಾಯ ಮಾಡ್ತೀವಿ. ಮೂರನೇದು ಹೇಳಿದ್ರಿ, ದೇವರನ್ನು ನಂಬಿ ನಾವು ಮಾಡ್ತೀವ್ರಿ. ಮತ್ತ ಮತ್ತೊಬ್ಬರ ಮ್ಯಾಗ ಈಗ ಮಾಡೋನ್ ಮ್ಯಾಗ ನಾವು ನಂಬಿಕೆ ಇಟ್ಟಿಲ್ಲ, ಭೂಮಿ ಮಳಿ ಮ್ಯಾಗ ದೇವ್ರ ಮ್ಯಾಗ ಸಹಜವಾಗಿರುವಂತದ್ದು ಸೃಷ್ಟಿ ಅಲ್ಲ ಅದು. ಹೌದು ಸರ್. ಅದಕ್ಕೆ ಇಲ್ಲಿ ತನಕ ನಾವು 30 ವರ್ಷ ಆಯ್ತು, ನಮ್ಗೆ ಇದ್ರೊಳಗೆ ಯಾವಾಗ ಫೇಲು ಆಗಿಲ್ಲ. ನಾವು ವರ್ಷ ವರ್ಷನು ಒಂದು 1/2 ಇಂಚ್ ನಾವು ವಾಡ್ ಹಾಕೋತಿ ಬಂದಿವ್ರಿ ಸರ್. ಹಿಂಗಾಗಿ ಸಂತೋಷ ಅದ, ನಮ್ ಫುಲ್ ಸಂತೋಷ ರೀ. ಯಾವ್ದು ಪ್ರಮುಖ ಬೆಳೆ ಬೆಳಿತೀರಿ ನಾವು ನೋಡಿ? ನಿಮ್ಮ ವೈಯಕ್ತಿಕ 13 ಎಕರೆ? ಹೌದು ಸರ್. 106 ಎಕರೆ ನೀವು ಕೋರನ್ನ ಮಾಡ್ತೀರಿ? ಮಾಡ್ತೀವ್ರಿ ಸರ್. ಈಗ ನಾವು ವೈಯಕ್ತಿಕ ಬೆಳೆ ಅಂದ್ರೆ ನಾವು ಈಗ ತೊಗರಿ ಬೆಳೆ ಅಂತೂ ಈಗ ಸದ್ದು ನಡೆದಿದ್ದದ. ಮೊದಲಾದ್ರೂ ತೊಗರಿ ಬೆಳೆ ಬೆಳ್ಕೊತಿ ಬಂದಿದ್ದದ್ರಿ ಸರ್. ನಾವು ಎಲ್ಲಾ ಬೆಳೆನೂ ಬೆಳಿತೀವಿ. ಅದ್ರಾಗ ಮುಖ್ಯ ಬೆಳೆ ನಮಗ ಮುಂದ ತಂದಿದ್ದಂದ್ರೆ ತೊಗರಿ ಬೆಳೀರಿ ಸರ್. ಏನ್ ಸರ್, ನಿಮ್ಮ ವೈಯಕ್ತಿಕ ಹೊಲದೊಳಗೂ ಅದನ್ನ ಹಾಕ್ತೀವ್ರಿ? ನಾವು ಅದ್ರೊಳಗು ಹಾಕ್ತೀವ್ರಿ ಸರ್. ಹಿಂಗ 1 ಎಕರೆಗೆ ಎಷ್ಟು ಮಾಡಿದ್ರಿ ಶಂಕರಣ್ಣ ನೀವು? ನಾವು 1 ಎಕರೆಗೆ ನೋಡಿ ಸರ್, ಕಮ್ಮಿ ಅಂದ್ರೂ ನಮ್ಗ 4 ಚೀಲ, ಹೆಚ್ಚಿನ ಅಂದ್ರೆ 6 ಚೀಲ ಬೆಳೆದ್ರಿ ಸರ್. 1 ಎಕರೆಗೆ 1 ಎಕರೆ ಇನ್ನೇನದ ಅವು ಅದು ಮಾರ್ಕೆಟ್ ಮ್ಯಾಗ ರೊಕ್ಕ ಹಾಕರಿ ಸರ್. ಅದು ಅಂತೂ ಸಹಜವಾಗಿ ಆಯಾ ಗಳಿಗೆ ಒಳಗೆ ಎಷ್ಟು ಇರ್ತದ ಏನು? ಹೌದ್ರಿ, ನಾವು ಏನ್ ಮಾಡುದು ಅಂತೂ ಅದು ಏನ್ ಎಣ್ಣೆ ಹೊಡಿಯುದು ಅದು ಏನ್ ಮಾಡುದೆಲ್ಲ ಅದು ನಾವು ಮಾಡ್ತೀವ್ರಿ. ಇಷ್ಟು ಬೆಳೆ ಅಂತೂ ನಮಗ್ ವರ್ಷ ಕೊಡ್ತದ್ರಿ. ರೈತ ಬಾಂಧವರೇ, ಕೃಷಿ ಬದುಕು, ಸಹಜ ಬದುಕು, ಇದು ಜೀವನದ ಬದುಕು, ಈ ವಿಷಯದ ಬಗ್ಗೆ ವಿಜಯಪುರದ ಶಂಕರಣ್ಣ ಶಾಪೇಟೆ ಅವರೊಡನೆ ಮಾತುಕತೆಯನ್ನ ನೀವು ಕೇಳಲಿಗತ್ತೀರಿ. ಇನ್ನಷ್ಟು ಮಾಹಿತಿಯನ್ನ ನಾವು ಶಂಕರಣ್ಣ ಅವರ ಅನುಭವದೊಳಗೆ ಕೇಳ್ಕೊಳ್ಳೋಣ. ಶಂಕರಣ್ಣ, ನೀವು 125 ಎಕರೆವರೆಗೂ ಮಾಡ್ಲಿಕ್ಕತ್ತೀರಿ, ಎಲ್ಲೋ ನಾ ಯಾಕೆ ಇದನ್ನ ಮಾಡ್ಲಿಕ್ಕತ್ತೀನಿಪ್ಪ ಅಂತ ನಿಮ್ಗೆ ಅನಿಸಿಲ್ಲ? ಏನಿಲ್ಲ ಸರ್, ಮತ್ತೆ ನಮ್ಮ ದುಡುಕಿನೇ ರೈತನ ದುಡುಕಿನೇ ಅದೇ ಸರ್. ಮತ್ತೆ ಆ ಭೂಮಿ ಇದ್ರದಿದ್ದೇ ನಾವು ಮತ್ತೊಂದು ನಮಗೆ ಯಾವಾಗೂ ನಮಗೆ ಅನುಕೂಲ ಆಗಿಲ್ಲ. ನಾವು ಮೊದಲ ಫಸ್ಟ್ 20 ಎಕರೆ ಇದ್ದಿಂದ ಆ ನಂತರ 50, 70, 80, 100, 130 ಎಕರೆ ತನಕ ನಾವು ಮಾಡ್ತೀವ್ರಿ ಸರ್. ನಮ್ಗೆ ಅಲ್ಲಿ ನಮ್ಗೆ ಒಳ್ಳೇದೇ ಆಗೈತ್ರಿ ಸರ್. ಅದರಿಂದ ನಮ್ಗೆ ಗಳಿಕೆನೂ ಆಗ್ಯದ, ಅದರಿಂದ ಉತ್ಪನ್ನ ಚಲೋ ಆಗ್ಯದ್ರಿ ಸರ್. ಇಷ್ಟೊಂದು ಎಕರೆ ಬೇರೆ ಬೇರೆ ಮಾಲಕರ ಕಡೆಯಿಂದ ನೀವು ಕೋರ್ ಮಾಡ್ಲಿಕ್ಕತ್ತೀರಿ? ಹೌದ್ರಿ ಸರ್. ಇಲ್ಲಿ ನಿಮ್ಮನ್ನ ನೋಡಿ ನಿಮಗೆ ಕೊಡ್ಲಿಕ್ಕತ್ತಾರೋ ಅಥವಾ ನೀವು ಬೆಳಿತೀರಿ ಅಂತ ಹೇಳಿ ಕೊಡ್ತಾರೋ ಅಥವಾ ನಿಮಗೆ ಕೊಟ್ರೆ ಯಾವ್ದೂ ಏನು ಚಿಂತಿಲ್ಲ ಶಂಕರಣ್ಣಗೆ ಕೋರ್ ಕೊಟ್ಟು ಬಿಡೋಣ ಸರ್? ಸರ್, ನಮ್ಮ ದುಡುಕಿ ನೋಡಿ ಮತ್ತ ನಮ್ಮ ಮೊಲಭವನ ನೋಡಿಕಿಸಿಂದ ಅವರು ನಮ್ಗೆ ಜಮೀನ ಕೋರ್ ಕೊಡ್ಲಾತಾರೆ ಸರ್. ಬಹಳಷ್ಟು ಆದಾಗ್ನೂ ಮಾಡ್ಲಿಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಹಂಗ ಅನ್ಬಹುದನ್ನು? ಹಂಗೇನಿಲ್ರಿ ಸರ್, ಎಲ್ಲರೂ ನಮ್ಮ ಮ್ಯಾಗ ಭಕ್ತಿ, ರೈತರದ ಏನ ಮಾಲೀಕರ ಅದಾರಲ್ಲ ಸರ್, ನಮ್ಮ ಮ್ಯಾಗ ಭಕ್ತಿ ಇಟ್ಟು ಅವ್ರು ನಮ್ಗೆ ಜಮೀನ ಕೊಡ್ತಾರೆ ಸರ್. ಅದಕ್ಕೆ ನಾವು ಅವ್ರ ಹೆಂಗ್ ಕೊಡ್ತಾರಲ್ಲ ಅವ್ರು ಹೇಳ್ದಂಗೆ ನಾವು ಹಂಗೆ ನಡೆದೇವ್ರಿ ಸರ್. ಹಿಂಗಾಗಿ ನಮ್ಮದು ಕನಿಷ್ಠ ಅಂದ್ರೆ 25-30 ವರ್ಷ ಅದರದಿಂದ ನಮ್ಮ ಎಲ್ಲ ಅದರದಿಂದ ನಡೆದ್ರಿ ಸರ್. ತೊಗರಿ ಬೆಳೆ ಬಗ್ಗೆ ಹೇಳಿದ್ರಿ, ತೊಗರಿ ನಾನು ಬೆಳಿತೀನಿ ಅನ್ನುವಂಥದ್ದಂತ. ಹೌದ್ರಿ ಸರ್. ವಿಶೇಷವಾಗಿ ನೀವು ಈ ಕಂಡುಕೊಂಡಿರುವಂತ ಅದಕ್ಕೆ ರೋಗಗಳು ಯಾವುದು ಬರ್ತದ, ನಾನು ಅದಕ್ಕೆ ಎಚ್ಚರಿಕೆ ಹೆಂಗ್ ವಹಿಸಿ ಮಾಡ್ತೀನಿ ಅಂತ? ಅದು ರೋಗ ಅದ ಅಂದ್ರೆ ಸರ್, ಮೊದಲು ಬಿತ್ತನೆ ಮಾಡ್ತೀವ್ರಿ ತೊಗರಿ. ಬಿತ್ತನೆ ಮಾಡಿದ ಒಂದ 30-35 ದಿನದ ಕಳೆ ತೆಗಿತೀವ್ರಿ ಸರ್. ಕಳೆ ತೆಗಿತೀವ್ರಿ. ಕಳೆ ತೆಗೆದ ನಂತರ ಅಲ್ಲಿಂದ ಒಂದ 60-65 ದಿನದಾಗ ಮತ್ತೊಂದು ಮೊದಲು ಒಂದು ಫಸ್ಟ್ ಗೊಬ್ಬರ ಕೊಟ್ಟಿರ್ತೀವ್ರಿ. ಅಲ್ಲಿಂದ 2ನೇ ಗೊಬ್ಬರ ಕೊಡ್ತೀವ್ರಿ. ಅಲ್ಲಿಂದ ಒಂದು 90-95 ದಿವಸಕ್ಕೆ ಅದು ಎಣ್ಣೆಗೆ ಬರ್ತದ್ರಿ ಸರ್. ಎಣ್ಣೆಗೆ ಬಂದ ಬಳಿಕ ನಾವು ಮೊದಲು ಒಂದು ಸಾದಾ ಎಣ್ಣೆ ಹೊಡಿತೀವ್ರಿ ಸರ್. ಸಾದಾ ಎಣ್ಣೆ ಹೊಡೆದ್ರೆ ಆಲ್ಟರ್ನೇಟಿವ್ ಕೀಡಿ ಕಂಟ್ರೋಲ್ ಆಯ್ತಪ್ಪ ಅಂದ್ರೆ ಆಗ್ತದೆ ರೀ, ಮತ್ತೊಂದು ಚಲೋ ಡೋಜ್ ಕೊಡ್ತೀವ್ರಿ. ಡೋಜ್ ಕೊಟ್ಟಿಂದ ಅಲ್ಲಿಂದ ಮುಂದೆ ಹೆಂಗ ಅದು 15 ದಿನ 12 ದಿವಸಕ್ಕೊಮ್ಮೆ ಅದು ಕೀಡಿದ ಒಂದು ಇದು ಬಂದಿರ್ತದೆ ರೀ ಸರ್. ತೊಗರಿ ಬೆಳಿಗ್ಗೆ ರೋಗ ಅಂತ ಯಾವಾಗೂ ಇಲ್ರಿ. ಕೀಡಿನೇ ಒಂದು ರೋಗ ಸರ್. ಹೌದು, ಅದು ಬಿಟ್ರೆ ಮತ್ತೊಂದು ಯಾವಾಗ ಒಂದು ಅಂತಿಮ ಹಂತದೊಳಗ ಅದು ಬಡದ್ ಬಿಟ್ರೆ ಇಡೀ ಬೆಳಿನೂ ನಾಶ ಆಗ್ತದಲ್ಲ ಅಕ್ಕ? ಅದು ಆ ಕೀಡಿ ಇಡೀ ಬೆಳೆ ನಾಶ ಮಾಡ್ತಾರೆ. ಇನ್ನೊಂದು ಅದ್ರಿ ಸರ್, ಈಗ ತೆಗ್ ಪ್ರದೇಶಕ್ಕೆ ನಾವು ತೊಗರಿ ಹಾಕಿದೀವಪ್ಪ ಅಂದ್ರೆ ತಂಪು ಹೆಚ್ಚಾಗಿ ಅದಕ್ಕೊಂದು ರೋಗ ಬರ್ತದೆ ರೀ ಸರ್, ಗಿಡಾನೇ ಒಣಗಲಕ್ಕ ಅದೇ ಒಂದು ರೋಗ ರೀ ಅದಕ್ಕೆ, ಅದನ್ನು ಬಿಟ್ಟರೆ ಮತ್ತೊಂದು ಏನು ರೋಗ ಇಲ್ಲ. ಇನ್ನೇನು ಅದು ಕಿಡಿ ನಾವು ಎಲ್ಲ ಕಂಟ್ರೋಲ್ ಮಾಡ್ಕೊಂಡೆ ಅಂದರೆ ಚಲೋ ಇಳುವರಿ ಐತಿ ರೈತಗೆ, ಚಲೋ ಉತ್ಪನ್ನ. ಯಾವ ಒಂದು ವರ್ಷದೊಳಗೆ ನನಗೆ ನಾನು ಅಗ್ರಿ ಪದ್ಧತಿ ಸೀರವಾಗಿ ಇದನ್ನು ಬೆಳೆದೀನಿ ನನಗೆ ಸಂತೃಪ್ತಿ ಆಗ್ಯದ ಅಂತ ಅನಿಸಿದೆ ನಿಮಗೆ? ಯಾವಾದ್ರೂ ತೊಗರಿ ಬೆಳೆ ಬಗ್ಗೆ ರೀ, ತೊಗರಿ ಬೆಳೆ ಬಗ್ಗೆ ನಮಗೆ ನೋಡ್ರಿ ಸರ್, ಮಳೆಗಾಲ ಚಲೋ ಇತ್ತಂದ್ರೆ ಆ ವರ್ಷ ನಮ್ಗೆ ಇಳುವರಿ ಚಲೋ ಕೊಟ್ಟೈತಿ. ಅಲ್ಲ, ಯಾವುದೇ ಕಾಯಿಲೆ ರೋಗಗಳಿಲ್ಲ, ಯಾವುದೇ ಕೀಡೆ ಬಾಧೆ ಇಲ್ಲ, ಏನಿಲ್ಲ, ಕೆಲವು ಇರಲಾರ್ದ ಬೆಳೆದೀನಿ ಸರ್ತೆ. ನಾನು ಇದ್ರೊಳಗೆ ಒಂದು ಎರಡು ಮೂರು ಸಲ ಅಷ್ಟೇ, ಎರಡು ಮೂರು ವರ್ಷ ಅಷ್ಟೇ ಇದು ಇದರಲ್ಲೇ ಬಂದದ್ರಿ ಸರ್. ಕೆಲವು ವಾತಾವರಣ ಇದ್ರ ಮ್ಯಾಗ ರೋಗ ಅವಕ್ಕೆ ಇವು ಎಣ್ಣೆ ಹೊಡೆದ್ರಿಂದ ನಾವು ಹೊಡ್ಕೋತೇ ಬಂದಿದ್ದೇವ್ರಿ, ಅದ್ರ ಮ್ಯಾಲೆ ನಾವು ಬೆಳೆ ತೆಗೆದಿದ್ದೇವ್ರಿ. ಅದು ಏನ್ರಿ, ಎಷ್ಟೋ ಸಂದರ್ಭದೊಳಗೆ ನೀವು ಬೇರೆ ಕಡೆ ಬೀಜ ತೊಗೊಂಡು ಬರ್ತೀರಿ ಶಂಕರಪ್ಪ, ಆ ಬೀಜ ತಗೊಂಡು ಬಂದಿರುವಾಗ ಅಕಸ್ಮಾತ್ ಆ ಬೀಜಗಳ ಒಂದು ಗುಣಮಟ್ಟ ಸರಿಯಾಗಿ ಇಲ್ಲ ಅಂತಂದಾಗ ಅದು ನಿಮಗೆ ಬಿತ್ತಿದ ತಕ್ಷಣನೂ ಗೊತ್ತಾಗ್ತದೆ. ಅಕಸ್ಮಾತ್ ಇದು ಇಲ್ಲ ಅಂತಂದಾಗ ನಿಮ್ಮ ಒಂದು ಜಾಣ್ಮೆತನ, ನಿಮ್ಮ ಅನುಭವ ಏನಾದರೂ ಮಾಡ್ತಿದ್ರಿ ಅಂತ ಸಂದರ್ಭದೊಳಗೆ? ಅದು ಬೀಜ ನಾವು ಖರೀದಿ ಮಾಡಿಕೊಂಡು ಇಲ್ಲಂದ್ರೆ ಸರ್, ಸರ್ ಅವಾಗ ಜಾಣತನ ಆದ್ರೆ ನಾವು ಅದ್ರ ರಿಸಿಪ್ಟ್ ಎಲ್ಲ ಕಾಯ್ದಿಟ್ಟಿರ್ತೀವಿ. ರಿಸಿಪ್ಟ್ ಕಾಯ್ದಿಟ್ಟಪ್ಪ ಅಂದ್ರೆ ನಮಗೆ ಹಂಗೇನ್ರಿ ಅದು ಬೆಳೆಯೋದು ಮತ್ತು ನಾಟಿಗೆ ಪರಿಮಾಣ ಏನು ಬರೋಬ್ಬರಿ ಕಾಣಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಅದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗ್ತೀವಿ ಸರ್. ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಯಾರು ಇದ್ದವ್ರಿಗೆ ಈ ಟೈಪ್ ಆಗ್ಯದ ಅಂತ ಹೇಳ್ತೀವಿ ಸರ್. ಅವ್ರು ಮುಂದಿನ ಕರ್ಕ ಅವ್ರು ತೋತಾರೆ ಸರ್. ಅದ್ರ ಅಂದ್ರೆ ನೀವು ನಿಮ್ಮ ಗ್ರಾಹಕ ಜಾಗೃತಿ ಏನದ, ನಾವು ಖರೀದಿ ಮಾಡಿದಾಗ ಆ ರಿಸಿಟ್ ಅನ್ನ ತೆಗೆದು ಸರ್, ಅಥವಾ ಆ ರಿಸಿಟ್ ಅನ್ನ ನಾವು ತಗೊಂಡದಕ್ಕೆ ತಗೊಳ್ಬೇಕು ಅನ್ನೋ ಮನೋಭಾವನೆ ಮುಖ್ಯ ಅಲ್ಲ. ಇಲ್ಲಾಂದ್ರೆ ಕೆಲವು ರೈತರು ಆಯ್ತು ತಗೊಂಡು 10 ಚೀಲ ಹಾಕು ಅದೆಷ್ಟು ಅದ ಕೊಡೋಣ ಅಂತ ಹೇಳಿದಾಗ ಚೂರು ಕಡಿಮೆ ರೇಟ್ ಹೇಳಿದಾಗ ಆಶಾಕ್ ಬಿದ್ದು ರಿಸಿಟ್ನು ಬ್ಯಾಡ್ ತಗೋ ಅಂತ ಇರ್ತೀವಿ. ಎಲ್ಲ ರಿಸಿಟ್ ಒಟ್ಟು ಕಾಯ್ದು ಇಟ್ಕೋತೀವಿ ಸರ್. ನಾಳೆ ಅದು ಏನೇ ಒಂದು ಅಕಸ್ಮಾತ್ ಒಂದು ಏನು ಹೇಳಕ್ ಬರಂಗಿಲ್ಲ ಸರ್. ಆ ಟೈಮ್ದಾಗ ಆ ರಿಸಿಟ್ ನಾವು ತಂದು ಈ ಬೀಜದ ಬಗ್ಗೆ ಏನ್ರಿ ಒಂದಿಟ್ಟು ಏಳು ಮಳಿಕೆ ಪರಿಮಾಣ ಆಯ್ತು, ನಾಳೆ ಎದ್ದು ಬಳಕೂ ಅದು ಬಂಜತನ ಮಾಡ್ತೋ ಬೆಳಿ ಬಂಜತನ ಹಾಕದ್ರಿ, ಹಾಗಿತ್ತಪ್ಪ ಅಂದ್ರೆ ನಾವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಅದು ರಿಸಿಟ್ ಹೋಯ್ದು ಅವ್ರಿಗೆ ಇದ್ದವ್ರಿಗೆ ತೋರಿಸಿ ಮುಂದೆ ಅದನ್ನ ನಾವು ಇದು ಮಾಡ್ತೀವಿ. ಅಂತದೆಲ್ಲರೂ ನಿಮಗೆ ಅನುಭವ ಆಗ್ಯದ? ಅನುಭವ ಆಗ್ಯದ್ರಿ ಸರ್. ಯಾವಾಗ ನಾವು ಅನುಭವ ಆಗಿ ಒಂದು ಎರಡು ಮೂರು ಸಲ ಆಗ್ಯದ್ರಿ. ನಾವು ಹಿಂದಕ್ಕೆ ಸೂರ್ಪಾನ್ ಬೀಜ ತಗೊಂಡು ಬಂದಿದ್ದೇವ್ರಿ, ನಾಟಿಗೆ ನಾಟ್ಲಿಲ್ರಿ ಸರ್. ಅದು ನಾಟ್ಲಿರಂಗನ ನಾವು ಸೀದಾ ಏನು ಮಾಡಿದೇವ್ರಿ, ಅಂಗಡಿ ಮಾಲೀಕಂತೇಳಿ ರಿಸಿಟ್ ಇಟ್ಟಿಕಿಸಿಂದ ನಮ್ದು ಏನು ಲುಕ್ಸಾನ ಅದ ಕೊಟ್ರಿ, ಅದು ಬರೋಬ್ಬರಿ ಇಲ್ಲಿಕ್ಕಪ್ಪ ಅಂದ್ರೆ ನಾವು ಮುಂದೆ ಹಕ್ಕಿವತ್ತೇವೆ. ಆನಂತರ ಅವ್ರು ಕೊಟ್ರಿ ಸರ್. ಹೌದು, ಅದು ನೀವು ಅವಾಗ ರಸೀದಿಯನ್ನು ಇಟ್ಟಿದ್ರಿ, ನಿಮಗೆ ಆಧಾರ ಇತ್ತು. ಆಧಾರ ಇತ್ತು ಸರ್. ಅಲ್ಲ, ಇಲ್ಲಾಂದ್ರೆ ನೀ ಯಾರು ನಾ ಯಾರು ಅನ್ನುವಂಥದ್ದು ಅಂದ್ರೆ ಸರ್, ಈಗ ಮೊದಲಿನಗತ್ತೆ ರೈತರು ಒಂದು ರೂಪಾಯಿದಾಗ 10 ಪೈಸೆ ಅಷ್ಟೇ ಅದ್ರಿ ಸರ್. 90 ಪೈಸೆ ಮಂದಿ ರೈತರು ಬಹಳ ಶಾಣ್ಯರಾಗಿ ಬಹಳ ಸಂತೋಷ ಶಂಕರನ್. ರೈತರು ಶಾಣ್ಯರಾಗಬೇಕು, ಜಾಣರಾಗಬೇಕು. ಕೆಲವು ಸಂದರ್ಭದೊಳಗೆ ಅವರಷ್ಟು ಜಾಣರು ಯಾರೂ ಇಲ್ಲ. ಇಲ್ಲ ಸರ್, ಆದರೂ ಈಗ ಇಷ್ಟು ಜಾಣರು ಆಗ್ಯಾರು ಅಂದರೂ ರೈತರು ಒಂದು ಸ್ವಲ್ಪ ಸ್ವಲ್ಪ ಒಳಗೆ ಮೋಸ ಹೋಗತಾರೆ. ಏನ್ರಿ, ಆದರೂ ಒಂದು 12 ಮಂದಿ 90 ಪೈಸೆ ಮಂದಿ ಅಂತೂ ರೈತರು ಜಾಣರಾಗ್ಯಾರ. ಇನ್ನೇನು ಅಕಲ್ಪಿ ಹಾಕದ್ರಿ, ಹಾಕದು ಮತ್ತೆ ಅನಿವಾರ್ಯ ಪಕ್ಷ ಅಲ್ರಿ ಅದಕ್ಕೇನದು. ಎಲ್ಲರಿಗಿಂತ ಶಂಕರಣ್ಣ ಶಾಪೇಟೆ ಹೆಂಗ ಭಿನ್ನವಾದ ವ್ಯಕ್ತಿ? ಹ್ಞೂ ಸರ್, ಕೃಷಿ ಮಾಡೋದ್ರೊಳಗೆ ನಾ ಎಲ್ಲರಿಗಿಂತ ಬೇರೆ ಇದ್ದೀನಿ ನೋಡ್ರಿ ಅಂತ ಹೆಂಗಂತೀರಿ? ನಾವು ಅನ್ನೋದಿಲ್ಲ ಸರ್, ಕೆಲವು ಮಂದಿ ಹೊರಗೆ ರೈತರೇ ಮಾತಾಡ್ತಾರೆ. ಅದೇ, ಅವ್ರು ಯಾವ ಆಧಾರದ ಮೇಲೆ ಅಂತಾರ ಹಂಗಾದ್ರೆ? ನಮ್ದು ಬೆಳವಣಿಗೆ, ನಮ್ದು ಈಗ ಏನ ಕೃಷಿ ಚಟುವಟಿಕೆ ನೋಡಿ, ಕೃಷಿ ಚಟುವಟಿಕೆ ನೋಡಿ ಅವ್ರು ನಮ್ಗಂತಾರೆ ಸರ್. ನಾವು ಅನ್ನೋದಿಲ್ಲ ರೀ, ಅವ್ರು ಅಂತಾರೆ ಹೊರಗಿನವ್ರು. ಈಗ ಕೆಲವು ಮಂದಿ ಏನು ಕೃಷಿ ಚಟುವಟಿಕೆ ಬಗ್ಗೆ ನಮಗೆ ಬಂದು ಕೆಲವು ಬಗ್ಗೆ ಅದನ್ನ ಮಾಹಿತಿ ತೋತಾರೆ. ನಾವು ನಮ್ಮಲ್ಲಿ ಎಷ್ಟು ಅದು ಸಿಗ್ತದಲ್ರಿ, ಆ ಎಷ್ಟು ಶಕ್ತಿ ನಮ್ಮಲ್ಲಿ ಮಾಹಿತಿ ಸಿಗ್ತದೆ ಅಷ್ಟು ಮಾಹಿತಿ ನಾವು ಅವ್ರಿಗೆ ಹೊರಗು ಕೊಡ್ತೀವಿ ಸರ್. ಆಯಾ ಥರದಿಂದ ಕೃಷಿ ಚಟುವಟಿಕೆಯಿಂದ ಅವ್ರು ಬಂದು ನಮ್ಗೆ ಎಲ್ಲ ಇದು ಕೇಳ್ತಾರೆ. ಮತ್ತು ನಾವು ಮಾಡ್ತೇವೆ ಹೊತ್ತು ಅವ್ರಿಗೆ ಒಣಾಗಲ್ಲ, ನಾವು ಹಿಂಗೆ ಮಾಡ್ತೇವೆ ನನ್ಗಿಂತಲೂ ಯಾರು ನಾವು ಅದನ್ನಂಗಲ್ಲ. ಅಲ್ಲ, ನಾವು ಅನ್ನಂಗಲ್ಲ ಸರ್. ನಾ ಮಾಡಿದ್ದು ಶ್ರೇಷ್ಠ ಅದ, ನಾವು ಅನ್ನಂಗಲ್ಲ ಮಾಡ್ರಿ, ನಾವು ಅನ್ನಂಗಲ್ಲ ಸರ್, ನಾ ಹೇಳಿದಂಗನ ಮಾಡ್ರಿ ನೀವು ಅಂತಾನು ಅಲ್ಲ ಅನ್ನಂಗಲ್ರಿ. ನಾವು ಮಾಡ್ತೇವೆ ಇದೇ ತರ ನೀವು ಮಾಡ್ರಿ ನಾವು ಅಂತ ಅನ್ನಂಗಲ್ರಿ ಕೃಷಿ ಚಟುವಟಿಕೆ ಒಳಗೆ. ಮತ್ತೆ ನಮ್ಮ ನೋಡಿ ಅವ್ರಿಗೆ ಕೇಳಕ್ ಬರ್ತಾರೆ, ನಾವು ಇದ್ದಿದ್ದು ನಮ್ಮದೊಳಗೆ ಏನೈತಿ ನಾವು ಹೆಂಗೆ ಮಾಡ್ತೀವೋ ಅವ್ರಿಗೆ ಎಲ್ಲ ರೈತರಿಗೆ ನಾವು ಹೇಳ್ತೀವಿ ಸರ್. ನಿಮ್ಗೆಲ್ಲರ ಒಂದು ಸರ್ತೆ ಅನಿಸ್ಯದ, ನಾ ಯಾಕೆ ಈ ಕೆಲಸ ಈ ಕೃಷಿ ಇದ್ರೊಳಗೆ ನಾವು ಯಾಕೆ ಬಿದ್ವಿ, ನಮ್ಮಪ್ಪ ಇನ್ನೂ ಚಲೋತ್ನಾಗ ಏನೋ ಕಲಿಸಿದ್ರ ಏನೋ ಕಲ್ಕೊಂಡು ಹೋಗ್ತಿದ್ವಲ್ಲ ಹಂಗಂತ? ಅಲ್ರಿ ಸರ್, ಎಲ್ಲರೂ ಈಗ ಇದನ್ನ ಬಿಟ್ಟು ಎಲ್ಲಾರು ನೌಕರಿಗೆ ಹೋದ್ರೆ ಮತ್ತೆ ಕೃಷಿ ಚಟುವಟಿಕೆ ಮಾಡ್ಬೇಕು ಯಾರು ಸರ್? ಸತ್ಯವಾಗಿರುವಂತದ್ದು ಶಂಕರಣ್ಣ ಅದು. ಅಂದ್ರೆ ಎಲ್ಲಾರು ಆ ಕೆಲಸ ಮಾಡಿದ್ರೆ ಈ ಭೂಮಿ ಉಳಿದ ಯಾರು? ಈಗ ಒಂದ್ ಮನಿ ಒಳಗ ಮೂರು ಮಂದಿ ಗಂಡಸ ಮಕ್ಕಳು ಇರ್ತಾರೆ. ಈಗ ಮೂರು ಮಂದಿ ಹೋದ್ರಪ್ಪ ಅಂದ್ರೆ ಅವನಿಗೆ ರೈತಗ ಒಂದ್ 20 acres ಜಮೀನ್ ಇರ್ತದೆ, ಅದನ್ನ ಯಾರು ಮಾಡೋರಿ? ಎಲ್ಲಾರು ಅದ್ರೊಳಗೆ ಹೋದ್ರೆ ಅದನ್ನ ಯಾರು ಮಾಡೋರಿ? ಇದರಂತ ಶ್ರೇಟ್ ಯಾವಾಗೂ ಅಲ್ರಿ. ಇದು ಬಹಳ ಒಳ್ಳೇದ್ ಕೆಲಸ ರೀ ಸರ್. ಅಂದ್ರೆ ಎಲ್ಲಾರು ಹೋದ್ರೆ ಇದನ್ನ ಮಾಡೋರು ಯಾರು ಅನ್ನೋದು ಒಂದು ತಾತ್ವಿಕ ಹಿನ್ನೆಲೆ ಶಂಕರಣ್ಣ. ನಾಳೆ ಅವ ಯಾವುದೇ ಊರೊಳಗಿರ್ಲಿ ಯಾವುದೇ ಕೆಲಸ ಮಾಡ್ತಿರ್ಲಿ ಅವನ ಹೊಟ್ಟೆ ಪಾಡಿಗೆ ಬೇಕಲ್ಲ? ಬೇಕಲ್ಲ ಸರ್, ಅವನ ಹೊಟ್ಟೆ ಪಾಡಿಗೆ ಬೇಕೇ ಅಲ್ರಿ. ಈಗ ಮತ್ತೊಂದು ಊರಿಗೆ ಹೋದಪ್ಪ ಅಂದ್ರೆ ನೌಕರಿ ಆಗಿ ಮತ್ತೊಂದು ಊರಿಗೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಇದ್ದವರಿಗೆ ಮತ್ತ ತಾಯಿ ತಂದಿ ಕೆಲವು ಅಣ್ಣತಮ್ಮರಿಗೆ ಮತ್ತ ಬೇಕಲ್ಲ ಸರ್. ಅವನಿಗಾದ್ರೂ ಬೇಕು, ಪಾಲಕರಿಗೂ ಪಾಲಕರಿಗೂ ಬೇಕೇ ರೀ. ಅದು ಅಲ್ಲಿ ರೈತ ಬೇಕೇ ಬೇಕು, ರೈತ ಕೃಷಿ ಬೇಕೇ ಬೇಕು, ಕೃಷಿ ಬೇಕ್ರಿ, ರೈತ ಬೇಕೇ. ಎಲ್ಲಿ ತನಕ ಐತಿ ಅಲ್ಲಿ ತನಕ ಕೃಷಿನೂ ಬೇಕು, ರೈತ ಬೇಕು, ಎಲ್ಲ ಬೇಕೇ ಬೇಕು. ಭೂಮಿ ಬೇಕು, ಭೂಮಿ ಬೇಕ್ರಿ. ಭೂಮಿ ತಾಯಿನ ಮನವೊಲಿಸ್ಲಿಕ್ಕೆ ರೈತನೆಲ್ಲ ಪ್ರಯತ್ನ ಮಾಡಬೇಕ್ರಿ ಸರ್. ಇತ್ತೀಚೆಗೆ ನಾವು ಕಂಡ್ಕೊಂಡಂಗ ನಾ ಮಾಡು ಪ್ರವೃತ್ತಿ ಕಡಿಮೆ ಆಗ್ಯದ ಅಂತೀರಿ? ಇಲ್ರಿ, ಮಾಡುದು ಏನ ಕಮ್ಮ ಆಗ್ಯದ್ರಿ, ಆದ್ರೆ ಈ ಕಡೆ ಈ ಕಡೆನು ಹೆಚ್ಚಾಗ್ಯದ ಸರ್. ಮೊದಲು ಕಮ್ಮಿ ಇತ್ತು ರೀ ಸರ್. ಈ ಕಡೆ ಈ ಕಡೆ ಏನಲ್ಲಿ ತಂತ್ರಜ್ಞಾನ ಏನು ಬಂದಾವಲ್ಲಿ ನೋಡಿ ಸರ್. ಮೊದಲು ಕಣ್ಣಿಟ್ಟಂದ್ರ ನನ್ನ ಅಂದಾಜು ಪ್ರಕಾರ 30 years ಹಚ್ಚಿಕ ಈ ಕೃಷಿ ಒಳಗೆ ಚಟುವಟಿಕೆ ಮಾಡೋದ್ರೊಳಗೆ 75% ರೈತರಿದ್ರು. ಹೌದು, ಈ ತಂತ್ರಜ್ಞಾನ ಬಂದಿಂದ ಏನಾಗ್ಯದ ಸರ್? 40 ಬಂದ ನಿಂತದ್ರಿ ಸದ್ದ. 40 ತಂತ್ರಜ್ಞಾನ ಬಂದು ರೈತರಿಗೆ ಅಷ್ಟು ಇದು ಕಮ್ಮಿ ಆಗ್ಯದ. ಸೌಲಭ್ಯ ಹೆಚ್ಚಾಗಿ ಅಂದ್ರೆ ಈಗ ಮಂದಿ ದುಡಿದು ಕಮ್ಮಿ ಆಗ್ಯದ. ಎಲ್ಲ ತಂತ್ರಜ್ಞಾನ ಮ್ಯಾಗೆ ಮಂದಿ ದುಡಿದ ಕೆಲಸ ಕೆಲಸ ಅಂತೂ ಅದ್ರಿ. ಆದ್ರೆ ತೊಡಗಿಸೋ ಜನ ಕಡಿಮೆ ಆಗ್ಯದ, ಕಮ್ಮಿ ಆಗ್ಯದ. ಒಂದ್ ಪ್ರಶ್ನೆ ಶಂಕರಣ್ಣ, ನೀವು ಹಿರಿಯರಿದ್ದೀರಿ, ಹೊರಗಿನಿಂದ ನೋಡವರಿಗೆ ಕೃಷಿ ಹೋಗ್ಯದ ಅಂತ ಅಂತಾರ? ಇಲ್ರಿ ಸರ್, ಕೃಷಿ ಹೋಗಿಲ್ಲ. ಅಂದ್ರೆ ಬೇರೆ ಕೆಲಸ ಮಾಡೋರು ಅಥವಾ ಬೇರೆ ಉದ್ಯೋಗ ಮಾಡೋರು ನಮ್ ಕೃಷಿ ಏನು ಉಳದೇ ಇಲ್ಲ, ಅದು ಸಾಧ್ಯನ ಆಗ್ತಾ ಇಲ್ಲ ಅವನಿಗೆ ಅನ್ನುವಂತ ಮನೋಭಾವ ಅದು ಸರ್. ಮಾಡ್ಲಾರವರಿಗೆ ಖುಷಿ ಹೋಗ್ಯಾರಿ ಸರ್. ಇವತ್ತು ಸಾಸೆ ನಾನು ಸಾಸೆ ಬೇಕಪ್ಪ ಅಂದ್ರೆ ಖುಷಿ ಫುಲ್ ಅದ್ರಿ ಸರ್. ನಾ ಇವತ್ತು ಸಾಸೆ ತೀರಿಸ್ತೀನಪ್ಪ ಅಂದ್ರೆ ಫುಲ್ ಖುಷಿ. ಅಲ್ಲ, ಕೃಷಿಯಿಂದ ಹೊರಗಿದ್ದವನಿಗೆ ಹೋಗ್ಯದ ಅಂತ ಹೇಳ್ತಾನ, ಅವನ ಮನಸ್ಸು ಹಂಗಾಗ್ಯದ್ರಿ ಅವನಿಗೆ. ಅವನಿಗೆ ಖುಷಿ ಐತಿ ಐತಿ. ಖುಷಿ ಮಾಡಿದವನಿಗೆ ಒಳ್ಳೆ ಅವನಿಗೆ ಏನು ಒಳ್ಳೆತನ ದುಡಿಯೋನಿಗೆ ಅಂತೂ ಅವನಿಗೆ ಖುಷಿದಿಂದ ಅವನಿಗೆ ಆದಾಯ ಸಿಕ್ಕೇ ಸಿಗ್ತದೆ ರೀ. ಎಷ್ಟು ಅವನು ದುಡಿತಾನ, ಅವನು ದುಡಿದಕ್ಕಿಂತ ಆದಾಯ ಸಿಕ್ಕೇ ಸಿಗ್ತದೆ. ಅದು ಮುಖ್ಯವಾಗಿರುವಂತದ್ದು. ಎಲ್ಲಿ ದುಡಿತಾದ ಅಲ್ಲಿ ಭೂಮಿ ತಾಯಿಗೆ ಬೆವರು ಎಲ್ಲಿ ಸುರಿಸ್ತಾನಲ್ರಿ ಅವನಿಗೆ ಐತಿ ಐತ್ರಿ ಸರ್. ಬಹುಶಃ ಅಲ್ಲೆಲ್ಲೋ ಕೊರತೆ ಆಗ್ತಿರ್ಬಹುದೇನು, ಅಷ್ಟು ದುಡಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದಕ್ಕೆ ಹಿಂದ್ ಸರಿಲಿಕ್ಕೆ. ಹಿಂದ್ ಸರಿಯಾಕಿ ಏನ್ರಿ, ಎಲ್ಲ ತಂತ್ರಜ್ಞಾನ ಬಹಳ ಬಂದವ್ರಿ ಸರ್ ರೈತಗ. ತಂತ್ರಜ್ಞಾನದಿಂದ ಅವ ಚಲೋ ದುಡುಕಿ ಮಾಡಂದ್ರೆ ಐತೇ ಐತ್ರಿ. ಈಗ 10 ದುಡಿಯಲಿ ಒಂದ್ ಇದು ತಂದು ದುಡಿಸಾತಾರಿ, ಮಷಿನ್ ತಂದು ದುಡಿಸಾತ. ನಾವು ಉದಾಹರಣೆ ರಾಶಿ ಮಾಡುವಾಗ 6 ಇರ್ತಿದ್ವಿ. ಹೌದ್ರಿ ಸರ್. ಅಂತಿ ಮಾಡೋ ರಾತ್ರಿ ಬೆಳಗು ತನಕನೂ ಅದನ್ನ ತುಳಿಸಿ ನಾವು ಭತ್ತ ನೆಲ್ಲು ತೆಗಿಯೋದಾಗ್ಲಿ ಅಥವಾ ಗೋಧಿ ಇದನ್ನ ಮಾಡ್ಕೊಳ್ಳೋದಾಗ್ಲಿ ಬಡದು ತೆಗಿಯೋದಾಗ್ಲಿ ಮಾಡುವಂತ ಇತ್ತಲ್ರಿ ಸರ್. ಈಗ ಅದು ಏನದಲ್ರಿ, ರೈತಕ್ಕೆ ಬಹಳ ಅನುಕೂಲವಾಗ್ಯದ್ರಿ. ಮತ್ತ ಈ ತಂತ್ರಜ್ಞಾನ ಬಂದಿಂದ ರೈತಗೆ ಒಳ್ಳೇದು ಆಗ್ಯದ್ರಿ. ಏನ್ ಸರ್, ಈಗ ಮೊದಲೇನಂತ್ರಿ ರೈತ ನಡ್ಕೋತ ಹೋಗಿದ್ರಿ, ಈಗ ಬೈಕ್ ಬಂದವ್ರಿ. ಹೌದು, ಈಗ ಬೈಕ್ ಮ್ಯಾಗ ಹೋಗೋದಲ್ಲಿ ಅಲ್ಲಿಂದ ಎತ್ತುಗಳು ರಾ ಬಿದ್ದು, ಈಗ ಟ್ರ್ಯಾಕ್ಟರ್ ಬಂದವ್ರಿ, ಅಲ್ಲಿಂದ ರಾಶಿ ಮಾಡ್ಲಾಕ ಮಷಿನ್ ಬಂದವ್ರಿ, ಮತ್ತ ಒಯ್ಲಾಕು ಟ್ರ್ಯಾಕ್ಟರ್ ಬಂದವ್ರಿ. ಅನುಕೂಲ ಚಲೋ ಅದ್ರಿ ರೈತಗ, ದೊಡ್ಡ ಉತ್ಪನ್ನ ಈಗ ಐತ್ರಿ. ಆದ್ರೆ ಎಲ್ಲೋ ಕೆಲವರು ನಮಗ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ನಾವು ಭೂಮಿ ಮಾರ್ತೀವಿ ಅಂತಾರ. ಅವರು ಏನೋ ಆಲಸ್ಯದಿಂದ ದುಡಿಲಾರೆ ಮಾಡಲಾರವರಿಗೆ ಅವರು ಭೂಮಿ ಮಾರ್ಕೋತಾರೆ ಸರ್. ಕೆಲವೊಮ್ಮೆ ಮಳೆಪ್ಪನ ಮೇಲೂ ಹಾಕ್ತಾರ. ಈಗ ಮಳೆ ಅವಲಂಬನೆ ಮ್ಯಾಗ ಕೆಲವು ಮಂದಿ ಹೆಚ್ಚಂದ್ರು ನೀರಾವರಿ ಮತ್ತೆ ಎಲ್ಲ ನದಿಗಳಿಂದ ಡ್ಯಾಮ್ದಿಂದ ನೀರಾವರಿ ಹೆಚ್ಚಾಗ್ಯವ್ರಿ. ಏನೋ ರೂಪಾಯಿದಾಗ ಒಂದ್ ಬಾರನೆ ಚಾರನೆ ಭಾಗ ಉಳಿದಿರ್ಬೇಕ್ರಿ. ಇವ ಕೃಷಿ ನೀರಾವರಿದಿಂದ ಕೃಷಿ ಏನ ಚಟುವಟಿಕೆ ಅದಲ್ರಿ ಬಹಳ ಮುಂದುವರದ್ರಿ, ಅದ್ರೊಳಗೆ ಲಾಭ ಐತಿ ಐತಿ.

ಕರೆದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಡದ ಚೆಲುವಿ ಕರೆದವರು ಯಾರ? ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಡದ ಚೆಲುವಿ ಕರೆದವರು ಯಾರ? ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಡದ ಚೆಲುವಿ ಕರೆದವರು ಯಾರ? ಕಡುಬಾಗಿ ಮುಳ್ಳೆಲ್ಲ ಶಾವಿಗಿ, ಎಲ್ಲೆಂದಾರಲ್ಲೆಲ್ಲ ಹೆಜ್ಜೆನು ನೋಡ. ಹೇ ಕಲ್ಲೆಲ್ಲ ಕಡುಬಾಗಿ ಮುಳ್ಳೆಲ್ಲ ಶಾವಿಗಿ, ಎಲ್ಲೆಂದಾರಲ್ಲೆಲ್ಲ ಹೆಜ್ಜೆನು ನೋಡ. ಮೈಲಾರ ಲಿಂಗನ ಮುಖವೆಲ್ಲ ಮಲ್ಲಿಗಿ, ಮೈಲಾರ ಲಿಂಗನ ಮುಖವೆಲ್ಲ ಮಲ್ಲಿಗಿ, ಮೈಲಿಗಿ ಎಂಬಂತ ಮಾತಿಲ್ಲ ನೋಡ, ಮೈಲಿಗಿ ಎಂಬಂತ ಮಾತಿಲ್ಲ ನೋಡ. ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಳೆದ ಚೆಲುವಿ ಕರೆದವರು ಯಾರ? ಕರೆದವರು ಯಾರ? ಏ ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಳೆದ ಚೆಲುವಿ ಕರೆದವರು ಯಾರ? ಕರೆದವರು ಯಾರ? ಗಂಧದ ಗಿಡಕ್ಕೆಲ್ಲ ಅಂದದ ಹೂಬಳ್ಳಿ, ಚಂದನದ ವನದೊಳಗ ನಿಂತವರು ಯಾರ? ಗಂಧದ ಗಿಡಕ್ಕೆಲ್ಲ ಅಂದದ ಹೂಬಳ್ಳಿ, ಚಂದನದ ವನದೊಳಗ ನಿಂತವರು ಯಾರ? ಅಂಧಕನ ಕಣ್ಣಲ್ಲಿ ಚಂದೀರ ಅರಳಿಯಾನ, ಅಂಧಕನ ಕಣ್ಣಲ್ಲಿ ಚಂದೀರ ಅರಳಿಯಾನ, ಸಿಂಧಿಯ ಬನದೊಳಗ ಹೋದವರು ಯಾರ? ಸಿಂಧಿಯ ಬನದೊಳಗ ಹೋದವರು ಯಾರ? ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಳೆದ ಚೆಲುವಿ ಕರೆದವರು ಯಾರ? ಕರೆದವರು ಯಾರ? ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಳೆದ ಚೆಲುವಿ ಕರೆದವರು ಯಾರ? ಕರೆದವರು ಯಾರ? ಗೋಧಿಯ ಬೆಳಿ ನೋಡಿ ಬೆರಗಾಗಿ ನಿಂತೆವ್ವ, ಹಾದಿಯ ಹೊಲದಾಗ ಹಾದು ಹೋದವರು ಯಾರ? ಹೇ ಗೋಧಿಯ ಬೆಳಿ ನೋಡಿ ಬೆರಗಾಗಿ ನಿಂತೆವ್ವ, ಹಾದಿಯ ಹೊಲದಾಗ ಹಾದು ಹೋದವರು ಯಾರ? ನಾದಿನಿಯ ಮಾತಿಗೆ ಮರುಳಾಗಿ ಬಿಟ್ಟೆವ್ವ, ಬಂದವರು ಯಾರ? ಬೀದಿಯ ರಥದೊಳಗ ಬಂದವರು ಯಾರ? ತೋಟದ ಮನೆಯೊಳಗ ಊಟಕ್ಕ ನೀಡ್ಯಾರ, ತಾಟು ತೊಳೆದ ಚೆಲುವಿ ಕರೆದವರು ಯಾರ? ಸಾರ್ವಜನಿಕ